ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತ, ನಂತರ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ನಗರಗೆರೆ ಗ್ರಾಮದ ಕೃಷಿಕ ಎನ್ಐ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಚಿತ್ರದುರ್ಗ ಜಿಲ್ಲೆಯಲ್ಲಿ 2023-24 ಸಾಲಿಗೆ ಮುಂಗಾರು ಹಂಗಾಮಿನ ಬಿಟಿ ಹತ್ತಿ ಬಿತ್ತನೆ ಕಾಲ ಪ್ರಾರಂಭವಾಗಿದ್ದು, ಹತ್ತಿ ಬೆಳೆ ಬೆಳೆಯಲು ಇಚ್ಛಿಸುವ ರೈತರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಲಾಂಗ್ ಸ್ಟೇಪಲ್ ಬಿಟಿ ಹತ್ತಿ ಬಿತ್ತನೆ ಬೀಜ ಹಾಗೂ ಮೀಡಿಯಂ ಸ್ಟೇಪಲ್ ಬಿಟಿ ಹತ್ತಿ ಬಿತ್ತನೆ ಬೀಜಗಳನ್ನು ಬಳಸಬೇಕಾಗಿ ವಿನಂತಿಸಿದೆ. ಮಾರುಕಟ್ಟೆ ದರ ಹಾಗೂ ಇಳುವರಿಗೆ ಹೋಲಿಸಿದಾಗ ಲಾಂಗ್ ಸ್ಟೇಪಲ್ ಮತ್ತು ಮೀಡಿಯಂ ಸ್ಟೇಪಲ್ ಹತ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಆದ್ದರಿಂದ ರೈತರು ಮಾರುಕಟ್ಟೆಯಲ್ಲಿ ದೊರೆಯುವ ಮೀಡಿಯಂ ಸ್ಟೇಪಲ್ ಬಿಟಿ ಹತ್ತಿ ಬಿತ್ತನೆ ಬೀಜಗಳನ್ನು ಬಳಸಲು ಈ ಮೂಲಕ ರೈತ ಬಾಂಧವರಿಗೆ ಜಂಟಿ ಕೃಷಿ ನಿರ್ದೇಶಕರು ಸಲಹೆ ನೀಡಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಈಗ ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಅಂತ. ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ನಾನು ಡೀನ್ ರವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಮಾಗಿ ಉಳುಮೆಯ ಮಹತ್ವ ಮತ್ತು ಅದು ಹೇಗೆ ಕೈಕೊಳ್ಳಬೇಕು ಅನ್ನುವ ಒಂದು ವಿಧಾನವನ್ನ ತಿಳಿದುಕೊಳ್ಳೋಣ. ಮಾಗಿ ಉಳುಮೆ ಅಂದ್ರೆ ಒಂದು ಬೇಸಿಗೆಯಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಮಳೆ ಬಂತು ಅಂದ್ರೆ ಹದಭರಿತವಾಗಿರ್ತಕ್ಕಂಥ ಮಳೆ ಇದ್ದಾಗ ನಾವು ಆಳವಾಗಿ ಉಳುಮೆ ಮಾಡೋದನ್ನ ನಾವು ಮಾಗಿ ಉಳುಮೆ ಅಂತ ಕರಿತೀವಿ. ಅಂದ್ರೆ ಮೇಲ್ಪದರು ಮಣ್ಣು ಕೆಳಗಡೆ ಹೋಗುತ್ತೆ, ಕೆಳಪದರಲ್ಲಿ ಇರ್ತಕ್ಕಂಥ ಮಣ್ಣು ಮೇಲ್ಗಡೆ ಬರುತ್ತೆ. ಸೊ ಹೀಗಾಗೋದ್ರಿಂದ ಏನ್ ಲಾಭ ಅಂತಂದ್ರೆ, ನೋಡಿ, ನಮ್ಮ ಸಸ್ಯ ಪಳಿಯೊಳಿಕೆಗಳೇ ಇರಬಹುದು ಅಥವಾ ಬೇರುಗಳು ಇರಬಹುದು, ಕಟಾವಾದ ಬೆಳೆಗಳಿಂದ ಉಳಿದಿರ್ತಕ್ಕಂಥ ಯಾವುದೇ ಬೆಳೆ ಒಂದು ಭಾಗ, ಅದೇನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಮುಚ್ಚಿದಾಗ ಅಥವಾ ಕೆಳಪದರಿಗೆ ಹೋದಾಗ ಅದು ಕಳೆತು ಅದು ಸಾವಯವ ಗೊಬ್ಬರವಾಗಿ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಹೀಗಾಗಿ ಮಣ್ಣಿನ ಫಲವತ್ತತೆ ಜೊತೆಗೆ ಸಾವಯವ ಅಂಶವೂ ಸಹಿತ ಮಣ್ಣಲ್ಲಿ ಹುಟ್ಟಿಕೊಳ್ಳೋದ್ರಿಂದ ಈ ನಮಗೆ ಮಣ್ಣಿನ ಉತ್ಪಾದಕತೆ ಹೆಚ್ಚಾಗುತ್ತೆ. ಇದು ಒಂದು. ಆಮೇಲೆ ಎರಡನೇದೇನು ಅಂತಂದ್ರೆ, ಯಾವಾಗ ಈ ಮಣ್ಣನ್ನು ನಾವು ಅತಿ ಉಷ್ಣವಾಗಿರ್ತಕ್ಕಂಥ ಗಾಳಿಯ ಜೊತೆಗೆ ತೆರೆದಿಟ್ಟಾಗ ಅಲ್ಲಿರ್ತಕ್ಕಂಥ ಈ ಸೂರ್ಯರಶ್ಮಿ ಏನಾಗುತ್ತೆ, ಬೇಸಿಗೆಯಲ್ಲಿ ತುಂಬಾ ಜೋರಾಗಿರೋದ್ರಿಂದ ಮಣ್ಣಿನ ತಾಪಮಾನವು ಸಹಿತ ಹೆಚ್ಚಾಗೋದ್ರಿಂದ ಅಲ್ಲಿರ್ತಕ್ಕಂಥ ಕಳೆಯ ಬೀಜಗಳು ನಾಶವಾಗಿ ಮುಂದೆ ಬರ್ತಾ ಇರ್ತಕ್ಕಂಥ ಕಳೆಯ ಒಂದು ಪ್ರಮಾಣವನ್ನು ಸಹಿತ ನಾವು ಹತೋಟಿಗೆ ತೆಗೆದುಕೊಂಡು ಬಂದ್ಬಿಟ್ಟು ಅದರ ಒಂದು ತೀವ್ರತೆಯನ್ನು ಸಹಿತ ಕಡಿಮೆ ಮಾಡಬಹುದು. ಈಗ ಕೀಟಗಳ ಕೋಶ ಇರಬಹುದು, ಮೊಟ್ಟೆ ಇರಬಹುದು ಅಥವಾ ಅವುಗಳ ಭಾಗ ಇರಬಹುದು, ಅವು ಮತ್ತೆ ಮುಂದೆ ಉದ್ಭವ ಆಗುವಂತ ಸಂಭವ ಇರುತ್ತೆ. ಹಾಗೆ ಮಣ್ಣಲ್ಲಿ ಉಳ್ಕೊಂಡು ಬಿಟ್ಬಿಟ್ರೆ ಯಾವಾಗ ನೀವು ಮಾಗಿ ಉಳುಮೆಯನ್ನ ಮಾಡ್ತಿರೋ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಬೇಸಿಗೆಯಲ್ಲಿ ಸೂರ್ಯರಶ್ಮಿ ಹೆಚ್ಚಾಗಿರುತ್ತೆ. ಈ ಸೂರ್ಯನ ತಾಪಮಾನಕ್ಕೆ ತೆರೆದಿಟ್ಟಕ್ಕಂತ ಈ ಕೋಶ ಅಥವಾ ಚಿಟ್ಟೆ ಮೊಟ್ಟೆ ಏನಾಗುತ್ತೆ ಅಂದ್ರೆ ಈ ಹೆಚ್ಚು ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡ್ತವೆ. ಇದರಿಂದ ಮುಂದೆ ಉದ್ಭವ ಆಗ್ತಾ ಇರ್ತಕ್ಕಂಥ ಕೀಟಗಳ ಬಾಧೆಯನ್ನು ಸಹಿತ ನಾವು ಹತೋಟಿಗೆ ತೆಗೆದುಕೊಂಡು ಬರಬಹುದು. ಆಗ್ಬೋದು. ಹಾಗೆ ಕೆಲವೊಂದಿಷ್ಟು ಸೂಕ್ಷ್ಮಾಣು ಜೀವಿಗಳು, ಶಿಲೀಂಧ್ರಗಳು ಇರ್ತವೆ ಅಥವಾ ಬ್ಯಾಕ್ಟೀರಿಯಾಗಳು ಇರ್ತವೆ, ರೋಗವನ್ನ ಹಬ್ಬಿಸ್ತಾ ಇರತಕ್ಕಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಹೀಗೆ ಬೇಸಿಗೆಯಲ್ಲಿ ಮಣ್ಣನ್ನ ತೆರೆದಿಟ್ಟಾಗ ಇವುಗಳ ಒಂದು ಸಂತತಿಯು ಸಹಿತ ಹಾಳಾಗುತ್ತೆ ಮತ್ತು ಇವುಗಳ ಸಂಖ್ಯೆ ಸಹಿತ ಕಡಿಮೆ ಆಗೋದ್ರಿಂದ ಮುಂದೆ ಬರ್ತಾ ಇರತಕ್ಕಂತ ಈ ರೋಗಗಳನ್ನ ಸಹಿತ ನಾವು ಹತೋಟಿಗೆ ತೆಗೆದುಕೊಂಡು ಬರಬಹುದು. ಯಾವಾಗ ನಾವು ಮಾಗಿ ಉಳುಮೆ ಮಾಡ್ತೀವೋ ಅಂತ ಸಂದರ್ಭದಲ್ಲಿ ಮಣ್ಣು ಹಗುರವಾಗಿರುತ್ತೆ, ಆವಾಗ ಬಿದ್ದಿರತಕ್ಕಂತ ಮಳೆ ನೀರು ಎಲ್ಲ ಇಂಗುಕೆಯನ್ನ ಹೆಚ್ಚಿಸಿ ಮಣ್ಣು ಕೊಚ್ಚನಿಕೆ ಆಗದ ಹಾಗೆ, ಮಣ್ಣು ಸವಕಳಿ ಆಗದ ಹಾಗೆ ತಡೆಯೋದ್ರಿಂದ ನಮ್ಮ ಭೂಮಿಯ ಮಣ್ಣನ್ನು ನಾವು ಹಾಗೆ ಕಾಪಾಡ್ಕೋಬಹುದು. ಮತ್ತು ಇನ್ನೊಂದು ಏನು ಅಂತಂದ್ರೆ, ನಾವು ಯಾವಾಗ ಮಣ್ಣಿಗೆ ಚೆನ್ನಾಗಿ ಗಾಳಿ ಆಡಿಸ್ತೀವೋ ಆವಾಗ ಇಲ್ಲಿ ಇರ್ತಕ್ಕಂಥ ಪಳಿಯುಳಿಕೆಗಳು ಚೆನ್ನಾಗಿ ಕಳಿತು, ಅದರಲ್ಲಿರ್ತಕ್ಕಂತ ಸತ್ವ ಅಥವಾ ರಸ ಅಥವಾ ಈ ಪೋಷಕಾಂಶಗಳು ಈ ಬೆಳೆಗಳಿಗೆ ನೇರವಾಗಿ ಸಿಗೋದನ್ನ ಸಹಕಾರಿಯಾಗುವಂತೆ ಮಾಡ್ತಾ ಇರ್ತವೆ. ಸೊ ಇದೇ ರೀತಿ ಯಾವಾಗ ಗಾಳಿ ಆಡುವ ರೀತಿಯಿಂದ ನಾವು ಹೆಚ್ಚಿಸ್ತೀವೋ ಮಣ್ಣಿಗೆ, ಆವಾಗ ಅಲ್ಲಿ ಅಡಗಿರ್ತಕ್ಕಂಥ ಕೆಲವೊಂದು ಕಲ್ಮಶ ಯುಕ್ತ ರಾಸಾಯನಿಕ ವಸ್ತುವೇ ಇರಬಹುದು ಅಥವಾ ಮುಂದೆ ಯಾವ್ದಾದ್ರು ಬೆಳೆಗಳಿಗೆ ನಾಶ ಮಾಡುವಂತ ಶಕ್ತಿಯನ್ನು ಉದ್ಭವ ಮಾಡುವಂತ ಕೆಲವೊಂದಿಷ್ಟು ರಾಸಾಯನಿಕ ವಸ್ತುಗಳೇ ಇರಬಹುದು. ಯಾವಾಗ ಈ ತಿಳಿ ಗಾಳಿ ತಂಪು ಗಾಳಿ ಕೆಳಗಡೆಗೆ ಹೋಗುತ್ತೋ ಆವಾಗ ಏನಾಗುತ್ತೆ ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಕಾರ್ಯ ಚೆನ್ನಾಗಿ ಆಗಿ ಅಲ್ಲಿ ಇರ್ತಕ್ಕಂಥ ಸಾವಯವ ಪದಾರ್ಥದಿಂದಲೇ ಬದುಕಿ ಈ ಸೂಕ್ಷ್ಮಾಣು ಜೀವಿಗಳ ಕಾರ್ಯ ಹೆಚ್ಚಿಸೋದ್ರಿಂದ ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನೇರವಾಗಿ ಮುಂದಿನ ಬೆಳೆಗಳಿಗೆ ಸಹಕಾರಿಯಾಗುವಂತೆ ಸಹಾಯವನ್ನು ನೀಡುವಂತ ಒಂದು ಆಸ್ಪದವನ್ನು ನಾವು ಇಲ್ಲಿ ಸೃಷ್ಟಿ ಮಾಡಬಹುದು ಈ ಮಾಗಿ ಉಳುಮೆಯಿಂದ ಅಂತ. ಯಾವಾಗ ಗಾಳಿ ಆಡುವಿಕೆ ಪ್ರಮಾಣ ಚೆನ್ನಾಗಿರುತ್ತೋ ಮಣ್ಣಿಗೆ ಅಲ್ಲಿ ಅಡಗಿರ್ತಕ್ಕಂತ ಈ ವಿಷ ವಸ್ತು ರಾಸಾಯನಿಕ ವಸ್ತುಗಳನ್ನು ಸಹಿತ ನಾವು ಹೊರಗಡೆಗೆ ಚೆಲ್ಲೋದ್ರಿಂದ ಇದರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿಕಾರಕ ವಸ್ತುಗಳು ನಮಗೆ ದೊರೆಯೋದಿಲ್ಲ. ಇದನ್ನ ಹೇಗೆ ಮಾಡುವ ವಿಧಾನ ಅಂತಂದ್ರೆ, ಬೆಳೆ ಯಾವ್ದಾದ್ರು ಕಟಾವು ಆದ ನಂತರ ಇದನ್ನ ನಾವು ಮಾಗಿ ಉಳುಮೆಗೆ ಹೋಗ್ಬೋದು, ಇಲ್ಲಾಂದ್ರೆ ಹೀಗೆ ಇನ್ನೂ ಹೆಚ್ಚೆಚ್ಚು ಲಾಭಗಳಿವೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9444849491. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಬೆಳೆ ವಿಮೆ ಯೋಜನೆಯಡಿ 2021-22 ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಹಂಗಾಮುಗಳಿಗೆ ಸಂಬಂಧಿಸಿದಂತೆ ವಿಮಾ ಸಂಸ್ಥೆಯಿಂದ ತಿರಸ್ಕೃತಗೊಂಡ ಪ್ರಸ್ತಾವನೆಗಳಿಗೆ ಆಕ್ಷೇಪಣೆಯನ್ನು ಆಹ್ವಾನಿಸಲಾಗಿದ್ದು, ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 15-4-2023 ಕೊನೆಯ ದಿನವಾಗಿದೆ. 2021-22 ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ವಿಮಾ ಪರಿಹಾರ ಪಡೆಯಲು ಅರ್ಹರಿದ್ದು, ಬೆಳೆಯ ಸಮೀಕ್ಷೆ ವಿವರದೊಂದಿಗೆ ಬೆಳೆ ಹೋಲಿಕೆ ಮಾಡಿದ ನಂತರ ತಾಳೆಯಾಗದ ಕೆಲ ಪ್ರಸ್ತಾವನೆಗಳನ್ನು ಸಂಬಂಧಿಸಿದ ವಿಮಾ ಕಂಪನಿಯವರು ತಿರಸ್ಕರಿಸಿ ವಿಮಾ ಮೊತ್ತ ಜಮೆ ಮಾಡಿರುವುದಿಲ್ಲ. ಈ ರೀತಿ ಬೆಳೆ ಸಮೀಕ್ಷೆ ವಿವರದೊಂದಿಗೆ ಹೊಂದಾಣಿಕೆಯಾಗದೆ ತಿರಸ್ಕೃತಗೊಂಡ ಪ್ರಸ್ತಾವನೆಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಪ್ರದರ್ಶಿಸಲಾಗಿರುತ್ತದೆ. ರೈತರು ಆಕ್ಷೇಪಣೆಯೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳು ಈ ರೀತಿ ಇವೆ: ವಿಮಾ ಕಂತು ಪಾವತಿಸಿದ ರಸೀದಿ, 2021-22 ಪಹಣಿಯಲ್ಲಿ ವಿಮೆಗೆ ನೋಂದಾಯಿಸಿದ ಬೆಳೆ ನಮೂದಾಗಿರಬೇಕು, ಬೆಂಬಲ ಬೆಲೆ ಪ್ರಯೋಜನ ಪಡೆದಿದ್ದಲ್ಲಿ ರಸೀದಿ ಲಗತ್ತಿಸಿರಬೇಕು, ವಿಮೆಗೆ ನೋಂದಾಯಿಸಿದ ಬೆಳೆ ಉತ್ಪನ್ನವನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದಲ್ಲಿ ರಸೀದಿ ಲಗತ್ತಿಸಬೇಕು. ಪ್ರಕಟಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಬರುತ್ತಾನೆ ತಂಗಿ ಸದ ತಾರ, ಬಾಳ ಬೆಳಗು ಅಂಕ ಜೊತೆಗಾರ. ಬೆಳ್ಳಿ ಚುಕ್ಕಿಯ ಊರ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ ತಂಗಿ ಸದ ತಾರ, ಬಾಳ ಬೆಳಗು ಅಂಕ ಜೊತೆಗಾರ. ನಿನ್ನಗೆಂದೇ ತರುವ ಮುದ್ದಿನ ನಿನ್ನ ಬಾಳ ಬೆಳಗುವಂತ ಬಿಡದೆ ತರುವ ನಿನ್ನ ಕೊರಳಿಗೆ ಹೊನ್ನ ದಾರ ಚಿಗುರು ಮೀಸೆಯ ಸೊಗಸುಗಾರ ಮೂರು ಗಂಟನು ಸಿಗಿದು ಮೂರು ಕಾಲಕ್ಕೂ ಬಿಡದೆ ತರುವ ನಿನ್ನ ಕೊರಳಿಗೆ ಹೊನ್ನ ದಾರ ಚಿಗುರು ಮೀಸೆಯ ಸೊಗಸುಗಾರ ಬೆಡಗು ಮಾತಿನ ಮೋಜುಗಾರ ಬೆಡಗು ಮಾತಿನ ಮೋಜುಗಾರ ಬಾಳ ಬೆಳಗುವಂಥ ಜೊತೆಗಾರ ನಿನಗೆಂದೇ ತರುವ ಮುದ್ದಿನ ಸರ ಸೋನು ಬಲು ಚತುರ ಕವಿ ಮಾತಿನ ಸರಸ ಕಹಿ ಬೇವಿನ ವಿರಸ ಸರಿ ಸಮದೆ ಉಣಿಸೋನು ಬಲು ಚತುರ ಮೊಕ್ಕಾದ ಹೆಣ್ಣನ್ನು ಅರಳಿಸೋ ಚಂದೀರ ಮೊಕ್ಕಾದ ಹೆಣ್ಣನ್ನು ಅರಳಿಸೋ ಚಂದೀರ ತರುವ ನೊಸಲಿಗೆ ಸಿಂಧೂರ ತರುವ ತಂಗಿ ನೊಸಲಿಗೆ ಸಿಂಧೂರ ಬಾಳ ಬೆಳಗುವಂಥ ಜೊತೆಗಾರ ನಿನಗೆಂದೇ ತರುವ ಮುತ್ತಿನ ಸರ ಕಾಯ್ತನದ ಹಂಬಲವ ಸುಂದರ ಬೀಸುವ ಬಾಳಿಗೆ ತಂಬೆಲರ ಕಾಯ್ತನದ ಹಂಬಲವ ತೀರಿಸುವ ಸುಂದರ ಬೀಸುವ ಬಾಳಿಗೆ ತಂಬೆಲರ ಮಮತೆ ನಾವೆಯ ನೇರಿ ಪ್ರೀತಿ ಸಿರಿಯ ತೋರಿ ಮಮತೆ ನಾವೆಯ ನೇರಿ ಸುಖ ದುಃಖ ಧೊಳೆಯಲ್ಲಿ ತೇಲಿಸುವ ಸುಖ ದುಃಖ ಧೊಳೆಯಲ್ಲಿ ತೇಲಿಸುವ ಬಾಳ ಬೆಳಗುವಂಥ ಜೊತೆ ನಿನಗೆಂದೇ ತರುವ ಮುತ್ತಿನ ಬೆಳ್ಳಿ ಸುಗ್ಗಿಯ ಊರ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ ತಂಗಿ ಸರದಾರ ನಿನ್ನ ಬಾಳ ಬೆಳಗುವಂಥ ಜೊತೆಗಾರ ಬೆಳ್ಳಿ ಸುಗ್ಗಿಯ ಊರ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ ತಂಗಿ ಸರದಾರ ಬಾಳ ಬೆಳಗುವಂಥ ಜೊತೆಗಾರ ನಿನ್ನಗೆಂದೇ ತರುವ ಮುತ್ತಿನ ಸರ ನಿನ್ನ ಬಾಳ ಬೆಳಗುವಂಥ ನೇಸರ ಏನೇ ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಡ್ರಿ ನಿಮ್ಮನ್ ತಡೆದವ್ರು ಯಾರು ಹಂಗಲ್ಲಮ್ಮ ಯಾರು ತಡಿತಾ ಇಲ್ಲ ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನಾನಿಲ್ವಾ ನನ್ನಿಂದ ಹೇಳು ಹೇಳು ಏನ್ ನಿನ್ನಿಂದ ಆಗತ್ತ ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ ಸರಿ ಅಮ್ಮ ಅದರಿಂದ ನನಗೇನ್ ಲಾಭ ಅಂತ ಖಂಡಿತ ಲಾಭ ಇದೆ ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು ಸರಿ ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ ತುಂಬಾ ಸುಲಭ ಹೇಳ್ತೀನಿ ಕೇಳಿ ಒಂದ್ ನಂಬರ್ ಹೇಳ್ತೀನಿ ಬರ್ಕೊಂತೀರಾ ಬರ್ಕೋತೀನಿ

ಹ್ಞೂ ಸರ್, ಅನುಕೂಲ ಆಗ್ತಿದೆ. ಈಗ ಪ್ರಪಂಚದಾದ್ಯಂತ ಈ ಸಿರಿಧಾನ್ಯನೇ ಜಾಸ್ತಿ ಉಪಯೋಗಿಸ್ತಿರೋದು ಆಹಾರಕ್ಕೆ ಎಲ್ಲದಕ್ಕೂ. ನಮ್ಮಲ್ಲೇ ಕಡಿಮೆ, ಈಗ ಏನಾಯ್ತಪ್ಪ, ರೈತರುಗಳು ಜಾಸ್ತಿ ಉಪಯೋಗಿಸಲ್ಲ, ಎಲ್ಲ ಶ್ರೀಮಂತರೇ ಉಪಯೋಗಿಸೋದ್ರಿಂದ ಹಿಡಿದು ಸಿರಿಧಾನ್ಯ ಭಾಳ ಉತ್ತಮವಾದ ಸರ್ ಅದು. ಆದ್ದರಿಂದ ಪರವಾಗಿಲ್ಲ ಸರ್, ನಮ್ಮ ರೈತರಿಗೆ ಸಿರಿಧಾನ್ಯ ಲಾಭದಾಯಕವಾಗಿ ಸಿಗಿದೆ ಸರ್. ಮತ್ತೆ ಈ ತೆಂಗು ಇದೆ ಅಂತಂದ್ರೆ ಎಷ್ಟು ಎಕರೆಲಿ ತೆಂಗಿದೆ, ಎಷ್ಟು ಗಿಡಗಳಿದಾವೆ? ಅದು 1.5 ಎಕರೆಯಲ್ಲಿ ತೆಂಗಿದೆ ಸರ್, ಒಂದು 60 ಗಿಡಗಳಿದಾವೆ ಸರ್. 60 ಗಿಡಗಳಿದಾವೆ. ಇಳುವರೆಲ್ಲ ಯಾವ ರೀತಿ ಬರ್ತಾ ಇದೆ? ಅದು ಒಂದು ವರ್ಷಕ್ಕೆ 1,000 ಕೊಬ್ಬರಿ ಸಿಗುತ್ತೆ ಸರ್. 6,000-7,000 ಹಿಂಗೆ ಸಿಗುತ್ತೆ ಸರ್ ಕೊಬ್ಬರಿ. ಕೊಬ್ಬರಿನ ಮಾರ್ಕೆಟಿಗೆ ಹಾಕ್ತೀವಿ, ಮಾರ್ಕೆಟಿಂದ ಸ್ವಲ್ಪ ಅದ್ರಲ್ಲಿ ತಕ್ಕೊಂಡು ಎಣ್ಣೆನೂ ಹಾಕ್ಸ್ಕೊತೀವಿ ಮನೆಗೆ. ಅದ್ರ ಜೊತೆ ಶೇಂಗಾ ಬೀಜ ಹಾಕ್ಸ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಸ್ಕೊತೀವಿ ಸರ್. ಈಗ ಕೆಲವರೆಲ್ಲ ಕಾಯಿ ಮಾರಾಟ ಮಾಡ್ತಾರೆ, ನೀವು ಕೊಬ್ಬರಿ ಮಾರಾಟ ಮಾಡ್ತೀರ, ಏನು ವ್ಯತ್ಯಾಸ ಅನಿಸುತ್ತೆ? ಕೊಬ್ಬರಿನಲ್ಲಿ ಅಂದರೆ ಚಿಪ್ಪು ಬರುತ್ತೆ ಸರ್, ಅದಕ್ಕೂ ಬೆಲೆ ಇದೆ. ಆಮೇಲೆ ಕೊಬ್ಬರಿಗೂ ಬೆಲೆ ಇದೆ, ಆ ಮೊಟ್ಟೆಗೂ ಬೆಲೆ ಇದೆ. ಹಂಗಾಗ್ಬಿಟ್ಟು ಅದರಿಂದ ನಾವು ಕೊಬ್ಬರಿಗೆ ಹಾಕೋ ಜಾಸ್ತಿ, ತೆಂಗಿನಕಾಯಿ ಮಾರಲ್ಲ ಸರ್. ಯಾಕಂದ್ರೆ ನಾವು ಕೊಬ್ಬರಿ ಮಾಡೋದ್ರಿಂದ ಎಲ್ಲ ಉಪಯೋಗ ಆಗುತ್ತೆ. ಹ್ಞೂ ಸರ್, ಎಲ್ಲ ಉಪಯೋಗ ಆಗುತ್ತೆ. ಕಾಯಿ ಕೊಟ್ಟರೆ ಏನಾಗುತ್ತಪ್ಪ ಅಂದ್ರೆ ಮೊಟ್ಟೆ ಚಿಪ್ಪು ಎಲ್ಲ ಹಂಗೆ ಹೋಗ್ಬಿಡ್ತೈತೆ. ಹಂಗಾಗ್ಬಿಟ್ಟು ಈ ಕೊಬ್ಬರಿ ಮಾಡಿಬಿಟ್ರೆ ಕೊಬ್ಬರಿ ಚಿಪ್ಪು ಮೊಟ್ಟೆ ಮೂರು ಸಿಗ್ತಾವಲ್ಲ ಸರ್. ಹಂಗಾಗಿ ಕೊಬ್ಬರಿ ಮಾಡ್ಬೇಕಂದ್ರೆ ಯಾವ ಥರ ಕ್ರಮಗಳು ಅನುಸರಿಸ್ತೀರ? ಅಂದರೆ ಹಣ್ಣಾಗಿ ಉದುರಿದಂಥ ಕಾಯಿನ ಹಾಕೊಂಬಂದು ಕೊಬ್ಬರಿ ಮಾಡೋದ, ಯಾವ ರೀತಿ ನೀವು ಗಿಡದಿಂದನೇ ಕಿತ್ತು ಕೊಬ್ಬರಿ ಮಾಡ್ಕೊಂತ ಹೆಂಗೆ ಮಾಡ್ತೀರಿ? ಗಿಡದಲ್ಲಿ ಹಣ್ಣಾಗಿ ಉದುರ್ತಾ ಇರ್ತಲ್ಲ, ಆ ಟೈಮಲ್ಲಿ ನಾವೇ ಮಾಡ್ತೀವಿ, ಗಣ ತಗೊಂಡೋಗಿ ಕೀಳ್ತೀವಿ ಮರದಲ್ಲಿ. ಕಿತ್ತುಬಿಟ್ಟು ಒಂದು ರಾಶಿ ಹೊಡೆದ್ಬಿಟ್ಟು ಒಂದು ಶೆಡ್ ಟೈಪ್ ಮಾಡ್ಕೊಂಡು ಆ ಶೆಡ್ಗೆ ಕಾಯಿ ಹಾಕೊಂತೀವಿ. 2-3 ತಿಂಗಳು ಒಂದು ಪಟಕ ಕಿತ್ತಿಗೆ ಹಾಕ್ಬಿಟ್ಟು 3 ಐಟಮ್ ಒಂದೇ ಸರಿ ಹಾಕ್ಬಿಟ್ಟು ಕೊಬ್ಬರಿ ಮಾಡ್ಕೊಂತೀವಿ ಸರ್. ಕೊಬ್ಬರಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಅವು ಮಂಡಿಗಳು ಇರ್ತವೆ ಸರ್, ಕೊಬ್ಬರಿ ಮಂಡಿಗಳು ಅಂತ ಇರ್ತವೆ. ಇಲ್ಲ ಇಲ್ಲೇ ಅರಸೀಕೆರೆ ಕೊಬ್ಬರಿ ಮಂಡಿಗಳಿಗೆ ತಗೊಂಡೋಗಿ ಅಲ್ಲಿ ಬಿಡ್ತೀವಿ ಸರ್ ನಾವು. ಏನು ರೇಟ್ ಇದೆ ಕೊಬ್ಬರಿ? ಇವತ್ತಿನ ರೇಟ್ ಕಡಿಮೆ ಆಗ್ಬಿಟ್ಟಿದೆ ಸರ್ ಕೊಬ್ಬರಿ ರೇಟು. 11,200, 11,300. ಮೊದಲು 18,000, 19,000, 20,000 ಇತ್ತು. ಈಗಿನ ರೇಟಲ್ಲಿ ಕ್ವಿಂಟಾಲ್ಗೆ 11,200, 11,300. ಹಂಗಾಗಿ ಕಡಿಮೆ ಆಗ್ಬಿಟ್ಟಿದೆ ಸರ್. ಅಂದರೆ ನಮ್ಮ ರೈತರಿಗೆ ಏನು ರೇಟ್ ಇದ್ರೆ ಅನುಕೂಲ ಅಂತೀರ? ಒಂದು 15 ಮೇಲಿದ್ರೆ ಅನುಕೂಲ ಆಗುತ್ತೆ ಸರ್. 15 ಒಳಗೆ ಬಂದರೆ ರೈತನಿಗೆ ಕಷ್ಟ ಆಗುತ್ತೆ. ಕೊಬ್ಬರಿನೇ ಕಾದ್ಕೊಂಡು ಕೂತಿರ್ತಾನೆ ಪಾಪ ರೈತ, ಹಾಕೊಂಡು 9 ತಿಂಗಳು ಹಾಕೊಂಡು ಕೂತಿರ್ತಾನೆ ಶೆಡ್ಡಲ್ಲಿ. ಅವನಿಗೆ ಅನ್ಯಾಯ ಆಗ್ಬಿಡುತ್ತೆ ಪಾಪ. ಹಂಗಾಗ್ಬಿಟ್ಟು ಒಂದು 15 ಮೇಲಾಗಿ 20 ಒಳಗಿದ್ರು ಪಾಪ ಅವ್ನ ರೈತ ಚೆನ್ನಾಗಿರ್ತಾನೆ ಸರ್. ಅದನ್ನ ಏನು ಕಾರಣದಿಂದ ರೇಟ್ ಕಡಿಮೆ ಆಯ್ತು ಅನ್ಸ ಅಂದರೆ ಬೆಳೆಯರ ಸಂಖ್ಯೆ ಜಾಸ್ತಿ ಆಯ್ತು ಅನ್ಸುತ್ತೆ, ಹೆಂಗೆ ಅನ್ಸುತ್ತೆ? ಬೆಳೆಯರ ಸಂಖ್ಯೆ ಅಲ್ಲ ಸರ್, ಅದು ಹೆಚ್ಚುವರಿ ಬೇರೆ ಕಡೆಯಿಂದ ಶಿಫ್ಟ್ ಆಗ್ತಾ ಐತಿ ಅಂತ, ಒಂದು ಇತ್ ಕಡೆ ಬರ್ತಾ ಐತಿ ಅಂತ ಒಂದು ಉದ್ದೇಶದಿಂದ ಹೇಳ್ತಿದ್ದಾರೆ. ಹಂಗಾಗ್ಬಿಟ್ಟು ಇಲ್ಲೇ ಒಬ್ಬರಿಗೆ ರೇಟ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ನಮ್ಮ ದೇಶದಲ್ಲಿ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಿದಾರೆ. ಹಾಂ ಸರ್, ಆ ಥರ ಆಮದು ಮಾಡ್ಕೊಂತಿದ್ರೆ ಹಂಗಾಗಿ ನಮ್ಮ ಇಲ್ಲಿ ಒಬ್ಬರಿಗೆ ಬೇಡಿಕೆ ಕಡಿಮೆ ಆಗಿದೆ ಸರ್. ಒಟ್ಟಾರೆಯಾಗಿ ತೆಂಗಿನಿಂದ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ವರ್ಷಕ್ಕೆ ಅಂದರೆ ಅಲ್ಲಿಗೆ ಸರ್ ಒಂದು 5 ಕ್ವಿಂಟಾಲ್ ಕೊಬ್ಬರಿ ಸಿಗುತ್ತೆ ಸರ್. ಅಲ್ಲಿಗೆ 12,000-30,000, ಒಂದು 70,000-80,000 ಸಿಗುತ್ತೆ ಸರ್ ಈ ಸರ್. ಏನಾದರೂ ಖರ್ಚು ಮಾಡ್ತೀರಾ ನಿರ್ವಹಣೆ ಮಾಡಲಿಕ್ಕೆ? ಅದಕ್ಕೇನು ಖರ್ಚಿಲ್ಲ ಸರ್, ಗೊಬ್ಬರ ಹಾಕ್ಬೇಕು. ಗೊಬ್ಬರ ಅದು 5 ವರ್ಷಕ್ಕೆ ಒಂದು ಪಟ್ಟು ಮಣ್ಣು ಹಿಂಗೆ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ಇನ್ನೇನು ಖರ್ಚೇನು ಜಾಸ್ತಿ ಬರಲ್ಲ, ಬೇಸಾಯ ಮಾಡ್ತಾ ಇರಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಗೊಬ್ಬರ ಒಂದು ಕೇಳುತ್ತೆ ಸರ್, ಸಾವಯವ ಧಾನ್ಯದ ಗೊಬ್ಬರ ಅದು ಇದು ಕೇಳುತ್ತೆ. ತೆಂಗಿನ ತೋಟದ ಮಧ್ಯದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಅದರಲ್ಲಿ ಏನಾದ್ರೆ ಅಂತರ ಬೆಳೆಗಳು ಬೆಳ್ಕೊಳ್ತಾರೆ? ಅದೇ ಅಂತರ ಬೆಳೆ ಅಂದರೆ ಈಗ ತರಕಾರಿ ಹಾಕೋತಿವಿ ಸರ್, ಇವರು ಈಗ ಮನೆ ಬೆಳಕಿ ತರಕಾರಿಗಳು, ಆಮೇಲೆ ಬೇರೆ ಥರ ಬೆಳೆಗಳೆಲ್ಲ ಬೆಳ್ಕೊಂತೀವಿ ಅದರೊಳಗೆ. ಹಂಗಾಗಿ ತರಕಾರಿ ಅಂದರೆ ಮಾರಾಟ ಮಾಡಲಿಕ್ಕೆ ಮನೆಗೆ ಮಾತ್ರ ಬೆಳ್ಕೊಳ್ತೀರ? ಮನೆ ಬಳಕೆ ಸರ್, ಮನೆ ಬಳಕೆ ಸಾಕಾಗಿರ್ತದೆ. ಆಮೇಲೆ ಊರಲ್ಲೇ ಹಿಂಗೆ ಯಾರು ಬಂದ್ರೆ ತಗೊಂಡೋಗ ಅಂತದ್ದು, ಹಂಗೆ ಆ ಟೈಪ್ ಹಾಕೊಂಡಿರೋದು. ಈ ಮೆಕ್ಕೆಜೋಳ ಅಂತ ಬೇರೆ ಬೇರೆ ಬೆಳೆಗಳೇನು ಬೆಳೆಯಲ್ಲ? ಇಲ್ಲ ಸರ್, ನಮ್ಮ ಸೈಡ ಮೆಕ್ಕೆಜೋಳ ಏನು ಬೆಳೆಯಲ್ಲ. ನಮ್ದೇನಾದ್ರೂ ರಾಗಿ, ಸಾಮೆ, ನವಣೆ, ಕೊರಲೆ ಈ ಟೈಪ್ ತೆಂಗು ಅಷ್ಟು ಬಿಟ್ಟರೆ ಇನ್ನೇನು ಬೆಳೆಯಲ್ಲ ಸರ್ ಆ ಕಡೆ. ನಿಮ್ಮ ಹೊಸದುರ್ಗದ ಅಲ್ಲಕ್ಕೆಲ್ಲ ಸಾಕಷ್ಟು ಜನ ರೈತರು ದಾಳಿಂಬೆ ಬೆಳೆದ್ರು, ನೀವೇನಾದ್ರೂ ದಾಳಿಂಬೆ ಬೆಳಿಲಿಕ್ಕೆ ಆಸಕ್ತಿ ತೋರಿಸಲ್ಲ? ಇಲ್ಲ ಸರ್, ಆದರೆ ದಾಳಿಂಬೆ ಬೆಳಿಗ್ಗೆ ಹೋಗಲಿಲ್ಲ, ಆ ಟೈಪ್ ಏನು ಮಾಡೋಕ್ಕೆ ಹೋಗಲಿಲ್ಲ ಸರ್. ಮತ್ತು ಇತ್ತೀಚೆಗೆ ಸಾಕಷ್ಟು ಜನ ಅಡಿಕೆಗೂ ಒಳ್ಳೆ ಬೆಲೆ ಇರೋದ್ರಿಂದ ಸಾಕಷ್ಟು ಜನ ಅಡಿಕೆ ತೋಟ ಮಾಡ್ತಾರೆ, ನಿಮ್ಗೇನು ಆ ಕಡೆ ಆಸಕ್ತಿ ಬರಲಿಲ್ಲ? ಈ ಸರಿ ಭಾಳ ಜನ ಅಡಿಕೆ ಮಾಡ್ತಾರೆ ಸರ್ ನಮ್ಮ ಸೈಡ್ ಬಂದು. ಮತ್ತು ಈಗೆಲ್ಲ ಈಗ ಕೊಬ್ಬರಿ ರೇಟ್ ಆಯ್ತಲ್ಲ, ಅದೇ ರೇಟ್ ಅಡಿಕೆಗೂ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗೆ ಇರುತ್ತೆ ಮಳೆ ಅಂತ ಹೇಳಕ್ಕೆ ಬರಲ್ಲ. ಈಗ ಹೋದ ಸರಿ ಒಂದು 10 ವರ್ಷ ಮಳೆ ಹೋಯಿತು, ಆ ಟೈಮಿಗೆ ಅಡಿಕೆ ತೆಂಗು ಎಲ್ಲ ಫೇಲ್ ಆಗೋಗ್ಬಿಟ್ಟು. ಹಂಗಾಗಿ ಹಿಂಗೆ ಇರುತ್ತೆ, ಇದೇ ಟೈಪ್ ಮಳೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಂಗಾಗ್ಬಿಟ್ಟು ನಾವು ಅಡಿಕೆಗೆ ಹೋಗಿಲ್ಲ ಸರ್, ತೆಂಗಾದರೆ ಸಾಕು ಅಂತ ಹೇಳಿ ಸುಮ್ಮನೆ. ಕೃಷಿಯಲ್ಲಿ ಏನಾದರೂ ನಾವು ಪ್ರಗತಿ ಕಾಣಬೇಕಂದ್ರೆ ಸಾಕಷ್ಟು ಜನ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಗಳು ಮಾಡ್ತಾರೆ, ಹೈನುಗಾರಿಕೆ ಅಂದರೆ ಹಸು ಸಾಕಾಣಿಕೆ ಮಾಡೋದು, ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡೋದು ಇದೆಲ್ಲ ಮಾಡ್ತಾರೆ. ನೀವೇನಾದರೂ ಉಪಕಸಗಳು ಮಾಡ್ತಾ ಇದ್ರೆ? ಮಾಡ್ತಿದ್ದೀವಿ ಸರ್, 2 ಹಸುಗಳಿದ್ದಾವೆ, ಆಮೇಲೆ ಕುರಿ ಇದ್ದಾವೆ 4, ಈ ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇದಾವೆ 4, 2 ಹಸುಗಳು, 2 ಕರುಗಳು ಇದ್ದಾವೆ. ಹಸುಗಳಂದ್ರೆ ನಾಟಿ ಹಸುಗಳ ಹೆಚ್ಚಾಗಿ ಪೂಜರ್ಸಿ ಇತರ ಮಿಶ್ರ ತಳಿ ಹಸುಗಳ? ನಾಟಿ ಹಸುಗಳು ಅಂತ ಬರ್ತಾವ ಸರ್, ಅವು ಮಿಶ್ರ ಹಸುಗಳು ಎರಡಿದಾವೆ ಸರ್. ಹಾಲೆಲ್ಲ ಏನ್ ಮಾರಾಟ ಮಾಡ್ತಾರೆ? ಡೈರಿಗೆ ಹಾಕ್ತಿವಿ ಸರ್. ಎಷ್ಟು ಲೀಟರ್ ಹಾಲು ಸಿಗುತ್ತೆ? ಒಂದು 6-7 ಲೀಟರ್ ಡೈಲಿ ಹಾಕ್ತಿವಿ ಸರ್, ಬೆಳಗ್ಗೆ ಸಾಯಂಕಾಲ ಹಾಕ್ತಿವಿ ಸರ್. ಮತ್ತೆ ಹೈನುಗಾರಿಕೆ ಇಷ್ಟೊಂದು ಅನುಕೂಲ ಇದ್ದಾಗ ಇನ್ನೊಂದು 2-3 ವರ್ಷ ಕಟ್ಕೊಂಡ್ರೆ ಅನುಕೂಲ ಆಗುತ್ತಲ್ಲ, ಯಾಕೆ ಮಾಡಬಾರ್ದು? ಅದರಿಂದ ಅನುಕೂಲ ಐತೆ ಸರ್, ಮಾಡಬಹುದು. ಅದು ಏನಪ್ಪ ಅಂದ್ರೆ ಈಗ ಈ ಎಂತವ ಹೆಚ್ಚಪ್ಪು ಅವು ಇವು ತಂದು ಅವನ್ನ ಡೈರಿಗೆ ಹಾಕಿ ಮಾಡ್ಕೋಬಹುದು, ಅನುಕೂಲ ಐತೆ ಸರ್. ಈಗ ಮುಂದೆ ಅದೇ ಮಾಡ್ಬೇಕು ಅಂತ ಇದೀವಿ. ಒಂದು ಇನ್ನೂ ಒಂದು 4-5 ಹಸುಗಳು ತಂದು ಸಾಕೊಂಡು ಮಾಡ, ಅದಕ್ಕೆ ಮೇವು ಎಲ್ಲ ಬೆಳೆಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಇದೀವಿ ಸರ್. ಹಂಗಾಗಿ ನಾವು ಮಾಡ್ಬೇಕು ಅಂತ ಐತೆ ಸರ್ ಆಸೆ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ ನಿಮ್ಗೆ? ನಾನು ನಮ್ಮಪ್ಪ ನಮ್ಮ ಹಿರಿಯರೆಲ್ಲ ಬಿಟ್ಟಾದ್ಮೇಲೆ ಈಗ ಸದ್ಯಕ್ಕೆ 4-5 ವರ್ಷದಿಂದ ಕೃಷಿಗೆ ಇಳಿದಿದೆ ಸರ್. ಹಂಗಾಗ್ಬಿಟ್ಟು ಪರವಾಗಿಲ್ಲ, ನಮಗೆ ಖುಷಿ ತಂದಿದೆ ಕೃಷಿ ಅಂತ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಮುಂದೆ ಏನೂ ಇಲ್ಲ ಸರ್, ಈಗ ಅಡಿಕೆ ಹಾಕ್ಬೇಕು ಅಂತ ಇದ್ದೀನಿ. ಹಂಗಾಗ್ಬಿಟ್ಟು ಇನ್ನು ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಅಂತೇಳಿ ಕಾಯ್ತಾ ಇದ್ದೀನಿ ಅಷ್ಟೇ ಸರ್. ನಿಮ್ಮಂಥ ಯುವಕರು ಏನು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿರಲ್ಲ, ಏನು ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ, ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ ಈಗ ನೀವು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೃಷಿ ಬದುಕು ಅಂದರೆ ಭಾಳ ಚಂದದ ಬದುಕು, ಒಳ್ಳೆ ಸೊಗಸಾದ ಗಾಳಿ ಎಲ್ಲದು ಸಿಗೋದ್ರಿಂದ, ಕೃಷಿ ಮಾಡೋದ್ರಿಂದ ಮನುಷ್ಯನಿಗೆ ಆಯಾಸು ಆಗಲ್ಲ. ಆಮೇಲೆ ಈಗಿನ ಪ್ರಪಂಚದಲ್ಲಿ ಬಿ ಪಿ ಶುಗರು ಆಮೇಲೆ ಗ್ಯಾಸು ಅವು ಇವು ಎಲ್ಲ ತುಂಬಿಕೊಂಡಿರ್ತವೆ. ಹಂಗಾಗಿ ಇವತ್ತು ಕೃಷಿ ಮಾಡೋದ್ರಿಂದ ಅವೇನು ಸಮಸ್ಯೆಗಳು ಬರೋದಿಲ್ಲ ಸರ್. ಎಲ್ಲ ಬೇಸಾಯ ಅವೆಲ್ಲ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ, ಪ್ರತಿಯೊಂದು ಅಂಗಾಂಗಗಳು ಎಲ್ಲವೂ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಈ ಕೃಷಿ ಬದುಕಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮಗೆ? ಹ್ಞೂ ಸರ್, ಸಿಗ್ತಾ ಇದೆ. ಮನೇಲಿ ನಾವು 4 ಜನ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಮನೆಯವರು ನಮ್ಮ ಸಣ್ಣ ಹುಡುಗರು 2 ಚೆನ್ನಾಗಿದೆ, ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ ಸರ್ ನಮಗೆ. ಬಹಳ ಸಂತೋಷ ಹನುಮಂತಪ್ಪ, ಇದುವರೆಗೂ ನಿಮ್ಮ ಈ ಸಿರಿಧಾನ್ಯ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಸಾ ನಮಗೂ ನಮಸ್ಕಾರಗಳು ಸರ್. ಇದುವರೆಗೂ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ನಗರಗೆರೆ ಗ್ರಾಮದ ಕೃಷಿಕ ಎನ್ಐ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. ಸರಿ ಮುತ್ತೈದೆ ಎಲೆ ಹೆಣ್ಣೆ ತೋರು ಮನೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಮನೆ ತವರೂರ ಎಲೆ ಹೆಣ್ಣೆ ತೋ